ಕೌಶ ಕುಶಲಗಳು ಸದಾ ಇಕ್ಕಲಿ. ದೇಶದ ಶಯ ಜ್ಯೋತಿ ನಗೆಯ ಸುರಿಸುತ್ತ ದೇಶದುನ್ನತಿ ಚೆಲುವು ಜಗವ ತಣಿಸಲಿ. ದೇಶದುನ್ನತಿ ಚೆಲುವು ಜಗವ ತಣಿಸಲಿ. ಒಂದಾಗಲಿ ಜನ ಚುರುಕಾಗಲಿ ಚುರುಕಾಗಲಿ ನಿತ್ಯ ಒಂದಾಗಲಿ. ದೇಶ ಜನದಲ್ಲಿ ನಿತ್ಯ ಒಂದಾಗಲಿ. ದೇಶ ಜನ ಕೃತಿ ಕಣದಿ ಚುರುಕಾಗಲಿ. ಇದುವರೆಗೂ ದೇಶಭಕ್ತಿ ಗೀತೆಯನ್ನ ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ ಕೃಷಿರಂಗ. ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಮೋಡ ಬಿತ್ತನೆ ಕುರಿತು ಡಾ ರಾಜೇಗೌಡ ಎಂಬಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಪಿಎಂ ಜಗದೀಶ್. ನಂತರ ರಂಗಯ್ಯ ಮತ್ತು ಸಂಗಡಿಗರಿಂದ ಕೋಲಾಟದ ಪದ ಕೇಳುವಿರಿ. ಕಾರ್ಯಕ್ರಮಕ್ಕೂ ಮುನ್ನ ಕೆಲವು ಪ್ರಕಟಣೆಗಳು. ಯಾರೇ ಕೂಗಾಡಲಿ ಯಾರೇ ಹೋರಾಡಲಿ ಆರ್ಸಿಎಫ್ ಸುಫಲ ನಿನಗೆ ಸಾಟಿ ಇಲ್ಲ. ಏನ್ ರಮಣ ಇಷ್ಟೊಂದು ಖುಷಿಯಾಗಿದ್ಯಾ? ಬಂಪರ್ ಬೆಳೆ ಬಂತು ಅಂತಲ. ನನ್ನ ಹೊಲದ ಬಂಪರ್ ಇಳುವರಿ ಗುಟ್ಟು ಆರ್ಸಿಎಫ್ ನ ಸುಫಲ 15 15 15 ಅದೇ ಗುಣಮಟ್ಟ ಅತ್ಯಧಿಕ ಇಳುವರಿ ಆರ್ಸಿಎಫ್ ನ ಸುಫಲ 15 15 15 ಈಗ ಭಾರತ್ ಎನ್ಪಿಕೆ 15 15 15 ಹೊಸ ಚೀಲದಲ್ಲಿ ಲಭ್ಯ. ನೋಡ್ಸಿವಣ್ಣ, ಗೊಬ್ಬರ ಖರೀದಿಸುವಾಗ ಆರ್ಸಿಎಫ್ ನ ಚಿಹ್ನೆ ಮತ್ತು ಹೆಸರನ್ನ ಖಾತ್ರಿ ಪಡಿಸಿಕೊಳ್ಳೋಣ. ಮರಿಬೇಡ, ಭೂಮಿಯಲ್ಲಿ ಬಂಗಾರ ಬೆಳೆಯುವ ಅವಕಾಶ ಕಳ್ಕೊಳ್ಬೇಡ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸಂಕಲ್ಪ ಎಲ್ಲರಿಗೂ ಸಾಮಾಜಿಕ ಭದ್ರತೆ, ಅದುವೇ ಅಟಲ್ ಪಿಂಚಣಿ ಯೋಜನೆ. ಯೋಜನಾ ಉನ್ ನೌಜವಾನೋ ಕೆ ಲಿಯೆ ಹೈ ತಾಕಿ ಆಪ್ ಜಬ್ 60 ಸಾಲ್ ಕೆ ಹೋಂಗೆ ಆಪ್ಕೋ ಕಭಿ ಕಿಸಿ ಕೆ ಸಹಾರೆ ಕಿ ಜರೂರತ್ ನಾ ಪಡೆ ಆಪ್ ಅಪ್ನಾ ಬುಢಾಪಾ ಭಿ ಗೌರವ ಕೆ ಸಾಥ್ ಬಿತಾ ಸಕೋ. ಈ ಯೋಜನೆಯಲ್ಲಿ ಇದುವರೆಗೆ 5,20,00,000 ಹೆಚ್ಚು ಜನ ತೊಡಗಿಸಿಕೊಂಡಿದ್ದಾರೆ. ನೀವು ಕೂಡ 18-40 ವರ್ಷ ವಯೋಮಾನದವರಾಗಿದ್ದರೆ ಮಾಸಿಕ ಅಟಲ್ ಪಿಂಚಣಿಯ ಜೊತೆಗೆ 3 ಖಚಿತ ಅನುಕೂಲಗಳ ಬಗ್ಗೆ ಮಾಹಿತಿಗಾಗಿ ನಿಮ್ಮ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿ. ಇನ್ನೀಗ ಕೇಳಿ ಮೋಡ ಬಿತ್ತನೆ ಕುರಿತು ಡಾ ರಾಜೇಗೌಡ ಎಂಬಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಪಿಎಂ ಜಗದೀಶ್. ಆತ್ಮೀಯ ರೈತ ಬಾಂಧವರೇ, ಮುಂಗಾರಿನಲ್ಲಿ ಮಳೆ ಕಡಿಮೆ ಆದಾಗ ನಾವು ಈ ಮೋಡ ಬಿತ್ತನೆ ಬಗ್ಗೆ ಕೇಳ್ತೀವಿ. ಮುಖ್ಯವಾಗಿ ಈ ಮೋಡ ಬಿತ್ತನೆ ಮಾಡೋದ್ರಿಂದ ನಮಗೆ ಸಾಕಷ್ಟು ಮಳೆ ಬರುತ್ತೆ. ಇದರಿಂದ ನಮ್ಮ ಈ ಮುಂಗಾರು ಹಂಗಾಮಿನಲ್ಲಿ ನಾವು ಏನು ಬೇಸಾಯ ಮಾಡ್ತೀವಿ ಅದು ಸುಗಮವಾಗಿ ಸಾಗುತ್ತೆ ಅನ್ನುವಂಥ ಆಶಾಭಾವನೆ ನಮ್ಮಲ್ಲಿ ಮೂಡುತ್ತೆ. ಆದರೆ ಈ ಮೋಡ ಬಿತ್ತನೆ ಅಂದರೆ ಏನು ಅನ್ನೋದು ಬಹಳಷ್ಟು ಜನರಿಗೆ ಅಷ್ಟು ಪರಿಚಿತ ಆಗಿರೋದಿಲ್ಲ. ಆದ್ದರಿಂದ ಇವತ್ತು ನಾವು ಈ ಮೋಡ ಬಿತ್ತನೆ ಅಂದರೆ ಏನು, ಇದರಿಂದ ನಮ್ಮ ಕೃಷಿಗೆ ಎಷ್ಟರ ಮಟ್ಟಿಗೆ ಅನುಕೂಲ ಆಗಬಹುದು ಎನ್ನುವಂಥ ವಿಚಾರಗಳನ್ನು ತಿಳ್ಕೊಳ್ಳೋಣ. ಈ ಎಲ್ಲ ವಿಚಾರಗಳ ಬಗ್ಗೆ ನಮಗೆ ತಿಳಿಸಿಕೊಡೋದಕ್ಕೆ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಕೃಷಿ ಹವಾಮಾನ ವಿಭಾಗದ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರಾದಂಥ ಡಾಕ್ಟರ್ ಎಂ ಬಿ ರಾಜೇಗೌಡ ಅವರು ನಮ್ಮ ಜೊತೆಲಿದ್ದಾರೆ. ಅವರಿಂದ ತಿಳ್ಕೊಳ್ಳೋಣ. ನಮಸ್ಕಾರ ಡಾಕ್ಟರ್ ರಾಜೇಗೌಡರೇ. ನಮಸ್ಕಾರ. ಈಗ ಮುಂಗಾರಿನಲ್ಲಿ ಮಳೆ ಕಡಿಮೆ ಆಯಿತು ಅಂದಾಗ ನಮ್ಮ ಒಂದು ಮನಸ್ಸಿಗೆ ಬರೋದು ಮೋಡ ಬಿತ್ತನೆಯನ್ನು ಮಾಡಬೇಕು ಅನ್ನುವಂಥದ್ದು. ನಮ್ಮ ಸರ್ಕಾರಗಳು ಕೂಡ ಇದ್ರ ಬಗ್ಗೆ ವಿಶೇಷವಾದಂಥ ಆಸಕ್ತಿಯನ್ನು ವಹಿಸ್ತವೆ ಆ ಒಂದು ಸಂದರ್ಭದಲ್ಲಿ. ಹೌದು. ಪ್ರಾರಂಭದಲ್ಲಿ ಈ ಮೋಡ ಬಿತ್ತನೆ ಅಂದ್ರೆ ಏನು ಅಂತ ಸ್ವಲ್ಪ ಸರಳವಾಗಿ ನಮ್ಮ ರೈತರಿಗೆ ಹೇಳ್ತಾರೆ. ಸ್ನೇಹಿತರೆ, ನಾವು ವಾತಾವರಣದಲ್ಲಿ ಸಾಕಷ್ಟು ಪ್ರಮಾಣದ ಮೋಡ ಇದ್ದು ಆ ಮೋಡ ಕರಗಿ ನಮಗೆ ಭೂಮಿಗೆ ಮಳೆ ಬರದೇ ಇದ್ದ ಪಕ್ಷದಲ್ಲಿ ಮೋಡದಲ್ಲಿ ಸಾಕಷ್ಟು ನೀರಿನ ಆವಿ ಇರುತ್ತೆ, ಸಾಕಷ್ಟು ಪ್ರಮಾಣದ ಉಷ್ಣತಾಂಶ ಇರುತ್ತೆ, ಆದರೂ ಕೂಡ ನಮಗೆ ನಾವು ಬಯಸಿದಂತೆ ಆ ಮಳೆ ಬರ್ತಕ್ಕಂಥ ಕೆಲವು ಸಂದರ್ಭದಲ್ಲಿ ಬರಲ್ಲ. ಈ ಮಳೆಗೆ ಸಾಕಷ್ಟು ಮೋಡ ಇದ್ರೂ ಕೂಡ ಮಳೆ ಬರದೇ ಇದ್ದಂಥ ಸಂದರ್ಭದಲ್ಲಿ ನಾವು ಈ ಮೋಡವನ್ನು ಕೃತಕವಾಗಿ ಕರಗಿಸಿ ಆ ಮೋಡ ಮಳೆಯ ರೂಪದಲ್ಲಿ ನಮಗೆ ಭೂಮಿಗೆ ತಲುಪಿಸೋದಕ್ಕೆ ನಾವು ಮನುಷ್ಯ ರೂಪಿತ ಕೆಲವು ಕ್ರಿಯೆಗಳನ್ನು ನಾವು ಮಾಡ್ತೀವಿ. ಹಾಗಾಗಿ ಮೋಡದಲ್ಲಿರ್ತಕ್ಕಂಥ ನೀರಿನ ಆವಿ ಕೃತಕವಾಗಿ ಕರಗಿ ಭೂಮಿಗೆ ಬರ್ತಕ್ಕಂಥ ಒಂದು ಕ್ರಿಯೆಗೆ ನಾವು ಮೋಡ ಬಿತ್ತನೆ ಕಾರ್ಯಕ್ರಮ ಅಂತ ನಾವು ಹೇಳ್ತೀವಿ ಅದನ್ನು. ಮುಖ್ಯವಾಗಿ ಯಾವ್ಯಾವ ರೀತಿಯಾದಂಥ ಮೋಡ ಬಿತ್ತನೆಗಳು ಇದಾವೆ ಅಂತೀರಾ? ಇದು ವಾತಾವರಣದಲ್ಲಿ ಈ ವಾತಾವರಣದ ಭೂಮಿಯ ಮಟ್ಟದಿಂದ ಎಷ್ಟು ಎತ್ತರದಲ್ಲಿ ಈ ಮೋಡಗಳಿದ್ದಾವೆ ಮತ್ತು ಈ ಮೋಡಗಳ ಸಾಂದ್ರತೆ, ಅವುಗಳಲ್ಲಿ ಇರ್ತಕ್ಕಂಥ ನೀರಿನ ಆವಿಯ ಮೊತ್ತ, ಎಷ್ಟು ಪ್ರಮಾಣದಲ್ಲಿ ನೀರಿನ ಆವಿ ಇದೆ, ಇವೆಲ್ಲವನ್ನು ನೋಡಿ ನಾವು ಎರಡು ರೀತಿಯ ಮೋಡ ಬಿತ್ತನೆ ಕಾರ್ಯಕ್ರಮವನ್ನು ಮಾಡ್ತೀವಿ. ಸಾಮಾನ್ಯವಾಗಿ 1 ಕಿಲೋಮೀಟರ್ನಿಂದ 5 ಕಿಲೋಮೀಟರ್ಗೆ ಇರ್ತಕ್ಕಂಥ ಮೋಡಗಳು ಅವು ಹೆಚ್ಚು ಘನೀಕೃತವಾಗಿದ್ದು ಅದರಲ್ಲಿ ನೀರಿನಲ್ಲಿರ್ತ ವಾತಾವರಣದಲ್ಲಿರ್ತಕ್ಕಂಥ ನೀರಿನ ಅಂಶ ಸುಮಾರು 70%ಕ್ಕಿಂತ ಹೆಚ್ಚು ಪ್ರಮಾಣದಲ್ಲಿ ಇದ್ದಂಥ ಪಕ್ಷದಲ್ಲಿ ನಾವು ಮೋಡದ ಮೇಲೆ ನಾವು ಏರ್ಕ್ರಾಫ್ಟ್ ಆಗ್ಬೋದು, ಹೆಲಿಕಾಪ್ಟರ್ ಆಗ್ಬೋದು, ಅಥವಾ ಮತ್ತೊಂದು ಉಪಕರಣಗಳನ್ನು ನಾವು ಮೋಡದ ಮೇಲೆ ಹೋಗಿ ಮೋಡದ ಮೇಲ್ಗಡೆ ನಾವು ಈ ಕೆಲವು ಈ ಸಣ್ಣ ಸಣ್ಣ ಮೈಕ್ರೋ ಪಾರ್ಟಿಕಲ್ಸ್ ಅಂತ ಹೇಳ್ತೀವಿ, ಸಣ್ಣ ಕಣಗಳ ಸೂಕ್ಷ್ಮ ಕಣಗಳನ್ನ, ಅಂದರೆ ಇದರಲ್ಲಿ ಹೆಚ್ಚು ಅಂದರೆ ಸಿಲ್ವರ್ ಅಯೋಡೈಡ್ ಅಂತ ನಾವು ಹೇಳ್ತೀವಿ ಅಥವಾ ಡ್ರೈ ಐಸ್ ಅಂತ ಹೇಳ್ತೀವಿ. ಇವನ್ನೇನಂದ್ರೆ ಇಲ್ಲಿ ಎರಡು ಥರ, ಒಂದು ಕೋಲ್ಡ್ ಕ್ಲೌಡ್ ಸೀಡಿಂಗ್, ಇನ್ನೊಂದು ವಾರ್ಮ್ ಕ್ಲೌಡ್ ಸೀಡಿಂಗ್. ನಾವು ಕೋಲ್ಡ್ ಕ್ಲೌಡ್ ಸೀಡಿಂಗ್ನ ಸಾಮಾನ್ಯವಾಗಿ ಮೋಡದ ಮೇಲೆ ಹೋಗಿ ಬಿತ್ತನೆ ಮಾಡ್ತೀವಿ. ಈ ಕೋಲ್ಡ್ ಕ್ಲೌಡ್ ಸೀಡಿಂಗ್ ಮಾಡುವಾಗ ನಾವು ಸಿಲ್ವರ್ ಹೈಡ್ರೈಡ್ ಅಥವಾ ಈ ಡ್ರೈ ಐಸ್ ಈ ಸಣ್ಣ ಸಣ್ಣ ಪುಡಿಯಾಗಿ ನಾವು ಮಾಡಿರ್ತೀವಿ. ಅಂದ್ರೆ ಈ ಒಣ ಹಿಮ ಅಂದ್ರೆ ಅದು ಘನೀಕೃತ ಇಂಗಾಲ. ಘನೀಕೃತ ಇಂಗಾಲ, ಇಂಗಾಲ ಅನ್ನೋದಕ್ಕಿಂತ ನೀರ, ಐಸ್ ಅಂತ ಹೇಳ್ತೀವಲ್ಲ ಅದು H2 ಅಂತ ಹೇಳ್ತೀವಿ. ಸೊ ಈ ಇದನ್ನ ನಾವು ಮೋಡದ ಮೇಲ್ಗಡೆ ಬಿತ್ತನೆ ಮಾಡಿದಾಗ ಆ ಮೋಡದಲ್ಲಿ ಇರ್ತಕ್ಕಂತ ನೀರಿನ ಆವಿ ಸಡನ್ ಆಗಿ ನಾವು ಸೂಪರ್ ಕೂಲಿಂಗ್ ಅಂತ ಹೇಳ್ತೀವಿ, ಸಡನ್ ಆಗಿ ಕೂಲ್ ಆಗಿ ಅದು ತಕ್ಷಣ ಇದ್ದಕ್ಕಿದ್ದಂಗೆ ತಂಪಾಗಿ, ಅಂದ್ರೆ ಎಷ್ಟೋ ಡಿಗ್ರಿ ಟೆಂಪರೇಚರ್ ಇರುತ್ತೆ ಅದು ತನ್ನಷ್ಟಕ್ಕೆ ತಾನೇ 0 ಡಿಗ್ರಿ ಟೆಂಪರೇಚರ್ಗೆ ರೀಚ್ ಆದ್ರೆ ಅದೇ ಆನ್ ಇಟ್ಸ್ ಓನ್ ಮಳೆ ಬರ್ತದೆ, ಕಂಡೆನ್ಸ್ ಆಗಿ ಮಳೆ ಬರುತ್ತೆ. ಆದ್ರೆ ಅದು ತನ್ನಷ್ಟಕ್ಕೆ ತಾನೇ ಆ 0 ಡಿಗ್ರಿ ಸೆಂಟಿಗ್ರೇಡ್ ಬರಕ್ ಆಗದೇ ಇರೋದ್ರಿಂದ ನಾವು ಕೃತಕವಾಗಿ ಆ 0 ಡಿಗ್ರಿ ಸೆಂಟಿಗ್ರೇಡ್ ಉಷ್ಣತಾಂಶ ರೀಚ್ ಆಗೋ ಹಾಗೆ ನಾವು ಈ ಸಿಲ್ವರ್ ಹೈಡ್ರೈಡ್ ಅಥವಾ ಡ್ರೈ ಐಸ್ ನ ನಾವು ಸ್ಪ್ರೆಡ್ ಮಾಡ್ತೀವಿ. ಆ ಸ್ಪ್ರೆಡ್ ಮಾಡಿದ ತಕ್ಷಣ ವಾತಾವರಣದಲ್ಲಿ ಇರ್ತಕ್ಕಂತ ನೀರಿನ ಆವಿ ಇದ್ದಕ್ಕಿದ್ದಾಗೆ ಸಡನ್ ಆಗಿ 0 ಡಿಗ್ರಿ ಸೆಲ್ಸಿಯಸ್ ಬಂದು ಘನೀಕೃತ ಆಗಿ ಆ ನೀರಿನ ಕಣಗಳು, ನೀರಿನ ಹನಿಗಳು ದಪ್ಪ ಆಗ್ತಾ ಹೋಗುತ್ತೆ. ಆ ನೀರಿನ ಹನಿ ದಪ್ಪ ಸಾಕಷ್ಟು ಹಂತ ತಲುಪದ ಮೇಲೆ ಅದು ವಾತಾವರಣದ ಗುರುತ್ವಾಕರ್ಷಣೆಯಿಂದ ಅವು ಮಳೆಯ ರೂಪದಲ್ಲಿ ಕೆಳಗಡೆ ಬರುತ್ತೆ. ಇದನ್ನು ನಾವು ತಂಪು ಕೋಲ್ಡ್ ಕ್ಲೌಡ್ ಶೇಡಿಂಗ್ ಅಂತ ಕರಿತೀವಿ, ತಂಪು ಮೋಡ ಬಿತ್ತನೆ ಅಂತ ಕರಿತೀವಿ. ಮತ್ತೊಂದು ಇನ್ನೊಂದು ವಿಧಾನ ಇದೇ ರೀತಿ ನಾವು ಕನ್ವೆಕ್ಷನಲ್ ಕ್ಲೌಡ್ಸ್, ಅಂದ್ರೆ ಸಾಮಾನ್ಯವಾಗಿ ಬೇಸಿಗೆಯಲ್ಲಿ ಹೆಚ್ಚು ಹೆಚ್ಚು ಕನ್ವೆಕ್ಷನಲ್ ಕ್ಲೌಡ್ಸ್ ಇದ್ದಾಗ, ಅಂದ್ರೆ ಸ್ಥಳೀಯವಾಗಿ ಉದ್ಭವ ಆದಂತ ಮೋಡಗಳಿದ್ದಂಥ ಪಕ್ಷದಲ್ಲಿ ಆ ಮೋಡಗಳಿಗೆ ನಾವು ವಾರ್ಮ್ ಕ್ಲೌಡ್ ಶೇಡಿಂಗ್ ಅಂತ ಮಾಡಬೇಕಾಗುತ್ತೆ. ಅಂದ್ರೆ ಕೆಳಗಡೆಯಿಂದ ನಾವು ಬೆಲೂನ್ ಮೂಲಕ ಅಥವಾ ಹೆಲಿಕಾಪ್ಟರ್ ಮೂಲಕ ಕೆಳಗಡೆಯಿಂದ ಈ ಸೋಡಿಯಂ ಕ್ಲೋರೈಡ್ ಹೆಚ್ಚು ನಾವು ಇಂಥ ಸಂದರ್ಭದಲ್ಲಿ ಉಪಯೋಗಿಸೋದು ಸೋಡಿಯಂ ಕ್ಲೋರೈಡ್ ಉಪ್ಪು, ಇವನ್ನ ಪುಡಿ ಮಾಡಿ ಈ ಕೆಳಗಡೆಯಿಂದ ನಾವು ಬರ್ಸ್ಟ್ ಮಾಡಿದ್ವಿ ಕ್ಲೌಡ್ ಬೇಸ್ ಅಂತ ಇರುತ್ತೆ, ಆ ಕ್ಲೌಡ್ ಬೇಸ್ಗೆ ಇದನ್ನ ನಾವು ಸ್ಪ್ರೆಡ್ ಮಾಡಿದಾಗ ಅಲ್ಲಿ ಆ ಇದ್ದಕ್ಕಿದ್ದಂಗೆ ಆ ನೀರಿನ ಆವಿ ಈ ಸೋಡಿಯಂ ಕ್ಲೋರೈಡ್ ಅಥವಾ ಉಪ್ಪಿನ ಕಣಗಳ ಮೇಲೆ ಘನೀಕೃತ ಆಗಿ ಅಲ್ಲೇ ನೀರಿನ ಹನಿ ದಪ್ಪ ಆಗ್ತಾ ಹೋಗಿ ಅದು ಗುರುತ್ವಾಕರ್ಷಣೆಯಿಂದ ಮಳೆಯ ರೂಪದಲ್ಲಿ ಭೂಮಿಗೆ ಬರುತ್ತೆ. ಹಾಗಾಗಿ ಇದು ಎರಡು ಸಂದರ್ಭಗಳಲ್ಲಿ, ಒಂದು ಮೋಡದ ಮೇಲ್ಗಡೆ ಹೋಗಿ ಕೋಲ್ಡ್ ಕ್ಲೌಡ್ ಶೇಡಿಂಗ್ ಮಾಡ್ತೀವಿ, ಇನ್ನೊಂದು ಭೂಮಿಯ ಮೇಲ್ಭಾಗ ಮೋಡದ ಕೆಳಗಡೆ ಭಾಗದಿಂದ ಬೇಸಿಂದ ವಾರ್ಮ್ ಕ್ಲೌಡ್ ಶೇಡಿಂಗ್ ಮಾಡ್ತೀವಿ. ಇದು ಎರಡೂ ಕೂಡ ಹೆಚ್ಚು ಫಲಶ್ರುತವಾಗಿ ಇರ್ತವೆ. ಈಗ ಮುಖ್ಯವಾಗಿ ನೀಲಿ ಆಕಾಶ ಇರುತ್ತೆ, ಶುಭ್ರವಾದ ಆಕಾಶ ಇರುತ್ತೆ, ಅಂತ ಸಂದರ್ಭದಲ್ಲಿ ನಾವು ಈ ಮೋಡ ಬಿತ್ತನೆ ಮಾಡಬಹುದೇ? ಇದಕ್ಕೇನಾದರೂ ಇಂಥದೇ ಮೋಡಗಳು ಬೇಕಾಗುತ್ತೆ ಅಂತ ಆಯ್ಕೆ ಮಾಡ್ಕೋಬೇಕಾಗತ್ತೆ? ನಾವು ಈ ಶುಭ್ರ ವಾತಾವರಣ ಇದ್ದಾಗ ಅಲ್ಲಿ ಮೋಡದ ಅಂಶ ತೀರಾ ಕಡಿಮೆ ಇರುತ್ತೆ, ನೀರಿನ ಅಂಶ ವಾತಾವರಣದಲ್ಲಿ ತುಂಬಾ ಕಡಿಮೆ ಇರುತ್ತೆ. ಬಿಳಿ ಮೋಡಗಳೇ, ಬಿಳಿ ಮೋಡಗಳು ಅಂದ್ರೆ ವಾತಾವರಣದಲ್ಲಿ ನೀರಿದೆ ಅಂತ ಅರ್ಥ. ಅದ್ ನೀಲಿ ಮೋಡ ಅಂತ ಹೇಳಿದಾಗ ವಾತಾವರಣದಲ್ಲಿ ನೀರಿನ ಮೋಡಗಳೇ ಇಲ್ಲ, ನೀರಿನ ಅಂಶ ತುಂಬಾ ಕಡಿಮೆ ಇರುತ್ತೆ. ಅಂತ ಸಂದರ್ಭದಲ್ಲಿ ಯಾವ ರೀತಿಯ ನಾವು ಮೋಡ ಬಿತ್ತನೆ ಕಾರ್ಯಕ್ರಮ ಮಾಡಿದ್ರು ಕೂಡ ಫಲಿತಾಂಶ ಅಷ್ಟೊಂದು ಮಟ್ಟಕ್ಕೆ ತೀರಾ ಕೆಳಮಟ್ಟದ ಫಲಿತಾಂಶವನ್ನು ನಾವು ಎಕ್ಸ್ಪೆಕ್ಟ್ ಮಾಡಬೇಕಾಗುತ್ತೆ. ಅಂದ್ರೆ ಯಾವ ರೀತಿಯಾದಂತಹ ಮೋಡಗಳು ಇರಬೇಕಾಗುತ್ತೆ? ಮೋಡಗಳನ್ನ ಹೇಳಿದಾಗ ಕನ್ವೆಕ್ಷನಲ್ ಕ್ಲೌಡ್ಸ್, ಬೇಸಿಗೆಯಲ್ಲಿ ಇದ್ದಕ್ಕಿದ್ದಂಗೆ ಸ್ಥಳೀಯವಾಗಿ ಒಂದು 500 meters ಇಂದ 3 kilometers ಮಟ್ಟಕ್ಕೆ ದಟ್ಟವಾದ ಕಪ್ಪನೆ ಮೋಡಗಳಿರುತ್ತೆ, ಕಾರ್ ಮೋಡಗಳು ಅಂತ ಕರಿತೀವಿ. ಮತ್ತೆ ಈ ಮಾನ್ಸೂನ್ ಮೋಡಗಳು ಅರಬ್ಬಿ ಸಮುದ್ರದ ಕಡೆಯಿಂದ ಬರ್ತವೆ, ಕೆಲವು ಬಂಗಾಳ ಕೊಲ್ಲಿನ ಕಡೆಯಿಂದ ಬರ್ತವೆ. ಆ ಚಲಿಸುವ ಮೋಡಗಳಿರ್ತವಲ್ಲ, ಆ ಮೋಡಗಳಲ್ಲಿ ಹೆಚ್ಚಿನ ನೀರಿನ ಆವಿ ಇರುತ್ತೆ. ಅಂತ ಸಂದರ್ಭದಲ್ಲಿ ಈ ಮೋಡ ಬಿತ್ತನೆ ಕಾರ್ಯಕ್ರಮ ನಾವು ಕೈಗೊಳ್ಳಬಹುದು. ಗಾಳಿಯ ವೇಗವನ್ನು ನೋಡ್ಕೋಬೇಕಾಗುತ್ತೆ. ಇದ್ರಲ್ಲಿ ಏನಂದ್ರೆ ಗಾಳಿಯ ವೇಗ ಅತಿ ಮುಖ್ಯವಾದಂತಹ ಅಂಶ ಈ ಮೋಡ ಬಿತ್ತನೆ ಕಾರ್ಯಕ್ರಮದಲ್ಲಿ. ಗಾಳಿಯ ವೇಗ ಅತಿ ಮುಖ್ಯ. ಗಾಳಿ ಉದಾಹರಣೆಗೆ ಒಂದು ಪೂರ್ವದಿಂದ ಪಶ್ಚಿಮದ ಕಡೆ ಹೋಗ್ತಾ ಇದೆ ಅಂತ ನಾವು ತಿಳ್ಕೊಂಡಾಗ, ನಾವು ಮೋಡ ಬಿತ್ತನೆ ಕಾರ್ಯಕ್ರಮವನ್ನು ಕೈಗೊಳ್ಳುವಾಗ ನಾವು ಯಾವ ಪ್ರದೇಶಕ್ಕೆ ಮೋಡ ಬಿತ್ತನೆಯಿಂದ ಪ್ರಯೋಜನವನ್ನು ನಾವು ಬಯಸ್ತೀವಿ, ಆ ಪ್ರಯೋಜನ ಬಯಸ್ತಕ್ಕಂಥ ಸ್ಥಳ ಮತ್ತು ನಮ್ಮ ಮೋಡ ಬಿತ್ತನೆ ಕಾರ್ಯಕ್ರಮ ಮೋಡದ ಮೇಲೆ ಎಷ್ಟು ಎತ್ತರದ ಮೇಲೆ ನೋಡ್ತೀವಿ, ಆ ಮೋಡ ಬಿತ್ತನೆ ಆದಂಥ ಸ್ಥಳದಿಂದ ಮಳೆ ಬೀಳ್ತಕ್ಕಂಥ ಸ್ಥಳದವರೆಗೆ ಈ ಒಂದು ಡಯಾಗ್ನಲ್ ಡಿಸ್ಟೆನ್ಸ್ ನಾವು ನೋಡಿಕೊಂಡು ಮೋಡ ಬಿತ್ತನೆ ಕಾರ್ಯಕ್ರಮವನ್ನು ಕೈಗೊಳ್ಳಬೇಕಾಗುತ್ತೆ. ಉದಾಹರಣೆಗೆ ಇಲ್ಲಿ ಒಂದು ಸ್ಥಳದಲ್ಲಿ ಮೋಡ ಬಿತ್ತನೆ ಮಾಡಿದಾಗ ವೇಗ ಸುಮಾರು ಮೋಡದ ವೇಗ 6 kilometers 7 kilometers ಇತ್ತು ಅಂದಾಗ, ಅಲ್ಲಿ ಮೋಡ ಬಿತ್ತನೆ ಮಾಡಿದ 5 ನಿಮಿಷದಿಂದ ಅರ್ಧ ಗಂಟೆಯವರೆಗೂ ಕೂಡ ಈ ಮೋಡ ಬಿತ್ತನೆಯ ಫಲಿತಾಂಶ ಅಂದ್ರೆ ಮಳೆ ಆಗ್ತಕ್ಕಂತ ಒಂದು ಪರಿಸ್ಥಿತಿ ಇರುತ್ತೆ. ಅಂತ ಸಂದರ್ಭದಲ್ಲಿ ಈ ನಮ್ಮ ಎಲ್ಲಿ ಯಾವ ಸ್ಥಳದಲ್ಲಿ ಮೋಡ ಬಿತ್ತನೆಯಿಂದ ಮಳೆಯ ಬೇಕಾಗುತ್ತೋ ಅದರಿಂದ ಹಿಂದೆ 2 kilometers ಅಥವಾ 3 kilometers ಅಥವಾ 4 kilometers ಹಿಂದಿನ ಸ್ಥಳದಲ್ಲಿ ಈ ಮೋಡ ಬಿತ್ತನೆ ಕಾರ್ಯಕ್ರಮವನ್ನು ಕೈಗೊಂಡ್ರೆ ಅಲ್ಲಿಂದ ಬರ್ತಕ್ಕಂಥ ಮಳೆ ನಾವು ಬಯಸಿದ ಸ್ಥಳದಲ್ಲಿ ಬೀಳ್ತಕ್ಕಂಥದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಇದು ಅತಿ ಮುಖ್ಯವಾದಂತ ಅಂಶ. ಮೋಡದ ಬಿತ್ತನೆ ಕಾರ್ಯಕ್ರಮದಲ್ಲಿ ಗಾಳಿಯ ವೇಗವನ್ನು ಗಮನದಲ್ಲಿಟ್ಟುಕೊಂಡು ನಾವು ಬಿತ್ತನೆಯ ಕಾರ್ಯಕ್ರಮದ ಸ್ಥಳವನ್ನು ನಾವು ಆರಿಸ್ಕೋಬೇಕಾಗುತ್ತೆ. ಸ್ಥಳದ ಆಯ್ಕೆನೂ ಬಹಳ ಅತಿ ಮುಖ್ಯವಾದಂತದ್ದು. ಇನ್ನ ಸಲಕರಣೆಗಳು ಏನೇನು ಬೇಕಾಗಬಹುದು ಅಂತಾರೆ, ತಾವಾಗಲೇ ಸೂಕ್ಷ್ಮವಾಗಿ ಹೇಳಿದ್ರಿ ಕೆಲವೊಂದು ಈ ಹೆಲಿಕಾಪ್ಟರ್ಗಳು ಇಂತ ಇವೆಲ್ಲ ಬೇಕಾಗಬಹುದು ಅಂತ. ಇದು ನಾನು ಈ ಕೋಲ್ಡ್ ಕ್ಲೌಡ್ ಸೀಡಿಂಗ್ ಅಂದ್ರೆ ಮೋಡದ ಮೇಲ್ಭಾಗ ಹೋಗಿ ಬಿತ್ತನೆ ಮಾಡ್ತಕ್ಕಂತ ಕಾರ್ಯಕ್ರಮಗಳಿಗೆ, ಇವು ಮೋಡ ಬಿತ್ತನೆ ಕಾರ್ಯಕ್ರಮ ಅಂದಾಗ ಸುಮಾರು ಇದು 500 meters 5-10 kilometers ಎತ್ತರದವರೆಗೂ ಕೂಡ ಈ ಮೋಡ ಇರ್ತವೆ. ಅಂದ್ರೆ ಆ ಹತ್ತು ಕಿಲೋಮೀಟರ್ ಎತ್ತರದವರೆಗೆ ನಮ್ಗೆ ಹೋಗ್ತಕ್ಕಂತ ಏರ್ ಕ್ರಾಫ್ಟ್ ಬೇಕಾಗುತ್ತೆ. ಮತ್ತೆ ಅಲ್ಲಿ ಇದಕ್ಕೆ ಆದಂತ ಕೆಲವು ಏರ್ ಕ್ರಾಫ್ಟ್ಗಳು ಸಜ್ಜಿತವಾಗಿರ್ತವೆ ಎಲ್ಲ ಈ ಮೋಡ ಬಿತ್ತನೆ. ಹೌದು, ಈ ಮೋಡ ಬಿತ್ತನೆಯ ಸಲಕರಣೆಗಳನ್ನ ಜೋಡಿಸಿಕೊಂಡಿರ್ತಕ್ಕಂಥ ಕೆಲವು ಏರ್ ಕ್ರಾಫ್ಟ್ಗಳು ಇರ್ತವೆ. ಮತ್ತೆ ಇದು ನಾವು ಕೋಲ್ಡ್ ಕ್ಲೌಡ್ ಶೇಡಿಂಗ್ ಅಂತ ಹೇಳಿದಾಗ ಇದಕ್ಕೆ ಸಿಲ್ವರ್ ಐಯೋಡೈಡ್ ಅಂತ ಮೆಟೀರಿಯಲ್ಸ್ ಬೇಕಾಗುತ್ತೆ. ಅದು ದುಬಾರಿ ಏನಿಲ್ಲ, ನಾವು ಈ ಕೆಲವು ನಾವು ಬಲ್ಕ್ ಆಗಿ ಹೋಲ್ಸೇಲ್ ಆಗಿ ಅದು ಹೆಚ್ಚು ಮಟ್ಟದಲ್ಲಿ ಪ್ರಮಾಣದಲ್ಲಿ ನಾವು ಖರೀದಿ ಮಾಡಿದಾಗ ಅವು ದುಬಾರಿ ಅಂತ ಅನ್ಸಲ್ಲ. ಅವಾಗ ಇದು ಒಂದು ಸಿಲ್ವರ್ ಐಡೈಡ್ ಒಂದು, ಮತ್ತೆ ಡ್ರೈ ಐಸ್, ಇವೆರಡು ಹೆಚ್ಚು ಕಡಿಮೆ ಒಂದೇ ರೂಪದಲ್ಲಿ ಇರ್ತವೆ. ಸೊ ಇವನ್ನ ನಾವು ಪೌಡರ್ ಫಾರ್ಮಲ್ಲಿ ಮಾಡಿಕೊಂಡು ಇವನ್ನ ಹೆಚ್ಚು ವೇಗದಲ್ಲಿ ಮೋಡದಲ್ಲಿ ಸಮನಾಗಿ ನಾವು ಹರಡಬೇಕಾಗತ್ತೆ, ಅದು ಸ್ಪ್ರೆಡ್ ಮಾಡಬೇಕಾಗತ್ತೆ. ಅದು ಒಂದು. ಆದ್ರೆ ಮತ್ತೆ ಕೆಳಗಡೆಯಿಂದ ನಾವು ವಾರ್ಮ್ ಕ್ಲೌಡ್ ಶೇಡಿಂಗ್ ಅಂತ ಈ ಭೂಮಿಯ ಕೆಳಗಡೆಯಿಂದ ಮೋಡದ ತಳಮಟ್ಟಕ್ಕೆ ಅಂದ್ರೆ ಬೇಸ್ ಅಂತ ಏನ್ ಹೇಳ್ತೀವಿ, ಆ ಮೋಡ ತಳಮಟ್ಟಕ್ಕೆ ನಾವು ಸ್ಪ್ರೆಡ್ ಮಾಡೋದು, ಅಲ್ಲಿ ಸೋಡಿಯಂ ಕ್ಲೋರೈಡ್ ಅಂದ್ರೆ ಉಪ್ಪು, ಅತಿ ಹೆಚ್ಚು ಜಾಸ್ತಿನೇ ಉಪ್ಪು ಉಪಯೋಗಿಸೋದು. ಆ ಉಪ್ಪನ್ನ ನಾವು ಸ್ಪ್ರೆಡ್ ಮಾಡ್ಕೊಂಡು ಕೆಳಗಡೆಯಿಂದ ನಾವು ಬೆಲನ್ ಮುಖಾಂತರ ಸ್ಫೋಟಗೊಳಿಸಬೇಕಾಗುತ್ತೆ ಅಥವಾ ಹೆಲಿಕಾಪ್ಟರ್ಗಳು ಅಥವಾ ಫ್ಲೈಟ್ ಮುಖಾಂತರ ಹೋಗಿ ಸ್ಫೋಟಗೊಳಿಸಬೇಕಾಗುತ್ತೆ. ಅಂತ ಸಂದರ್ಭದಲ್ಲಿ ಈ ಕನ್ವೆನ್ಷನಲ್ ಕ್ಲೌಡ್ಸ್ ಇಂದ ಹೆಚ್ಚು ಮಳೆ ಆಗ್ತದ ಪರಿಸ್ಥಿತಿ ಕಂಡು ಬರುತ್ತೆ. ಈಗ ನಾವು ಮೋಡ ಬಿತ್ತನೆಯನ್ನು ಮಾಡ್ತೀವಿ, ನಮಗೆ ಎಷ್ಟು ಅವಶ್ಯಕವೋ ಅಷ್ಟು ಮಳೆ ಬರುವಂತಹ ಸಾಧ್ಯತೆ ಇರುತ್ತೆ? ಇದು ಅತಿ ಮುಖ್ಯವಾದಂತಹ ಪ್ರಶ್ನೆ. ಯಾಕೆ ನಾವು ಮೋಡ ಬಿತ್ತನೆ ಕಾರ್ಯಕ್ರಮವನ್ನು ಕೈಗೊಳ್ಳೋದು ನಮಗೆ ಅತಿ ಹೆಚ್ಚು ಬರಗಾಲ ಬಂದಂತ ಪರಿಸ್ಥಿತಿಯಲ್ಲಿ ಈ ಮೋಡ ಬಿತ್ತನೆ ಕಾರ್ಯಕ್ರಮವನ್ನು ಕೈಗೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೀವಿ. ಇಲ್ಲಿ ನಾವು ಮಧ್ಯಮಾವಧಿಯ ಬರಗಾಲ ಅಂದ್ರೆ ಅಲ್ಪಾವಧಿಯ ಬರಗಾಲ ಅಥವಾ ಮಧ್ಯಮಾವಧಿಯ ಬರಗಾಲ ಬಂದಾಗ ಈ ಪರಿಸ್ಥಿತಿಯನ್ನು ಕೈಗೊಳ್ಳಬಹುದು. ಅದೇಂದ್ರೆ ವಾತಾವರಣದಲ್ಲಿ ನಿರ್ದಿಷ್ಟ ಪ್ರಮಾಣದಲ್ಲಿ ಮೋಡ ಇರಬೇಕು. ಆ ಮೋಡ ಮಳೆಯನ್ನು ಸುರಿಸದೇ ಮುಂದೆ ಹೋಗ್ತದೆ, ಹೆಚ್ಚು ವೇಗದಿಂದ ಮುಂದೆ ಹೋಗ್ತಾ ಇದೆ, ನಮಗೆ ಮಳೆ ಬೀಳೋದೇ ಇಲ್ಲ ಅನ್ನೋಂಥ ಸಂದರ್ಭದಲ್ಲಿ ನಮಗೆ ಎಷ್ಟು ಮೀಡಿಯಂ ಅಂದರೆ ಮಧ್ಯಮ ಪ್ರಮಾಣದ ನೀರಿನ ಅವಶ್ಯಕತೆ ಇದ್ದಾಗ ಈ ಮೋಡ ಬಿತ್ತನೆ ಕಾರ್ಯಕ್ರಮ ಹೆಚ್ಚು ಫಲಕಾರಿಯಾಗುತ್ತೆ. ಆದರೆ ನಮಗೆ ಹೆಚ್ಚು ನೀರಿನ ಬೇಡಿಕೆ ಇದ್ದಂಥ ಪರಿಸ್ಥಿತಿಯಲ್ಲಿ ಅಂದರೆ ಸುಮಾರು 50 ಮಿಲಿಮೀಟರ್ ನಮಗೆ ನೀರು ಬೇಕಾಗುತ್ತೆ ನಮ್ಮ ಬೆಳೆಯಾಗಲಿ ಮತ್ತೊಂದಕ್ಕಾಗಲಿ, ಆದರೆ ನಮಗೆ 500 ಮಿಲಿಮೀಟರ್ ಅವಶ್ಯಕತೆ ಇರುತ್ತೆ. 50 ಮಿಲಿಮೀಟರ್ ಮಳೆ ಒಂದು ಬರ್ಸೋದಕ್ಕೆ ಸಾಧಾರಣ ಮೋಡ ಇದ್ದಂಥ ಪರಿಸ್ಥಿತಿಯಲ್ಲಿ 50 ಮಿಲಿಮೀಟರ್ ಮಳೆಯನ್ನು ಖಂಡಿತವಾಗ್ಲೂ ಬರೆಸಬಹುದು. ಆದ್ರೆ 500 ಮಿಲಿಮೀಟರ್ ಮಳೆ ನಮಗೆ ಕೃಷಿಗೆ ಆಗ್ಬೋದು, ಅದು ಕೃಷಿಗೆ ಆಗ್ಬಿಡುತ್ತೆ. ಆದ್ರೆ ನಮಗೆ ಕುಡಿಯೋದು ಅವಶ್ಯಕತೆ ಮತ್ತೆ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ನಾವು ಕೆರೆ ಕಟ್ಟೆಗಳು ಅಣೆಕಟ್ಟೆಗಳು ತುಂಬಬೇಕು, ಅಂತ ಸಂದರ್ಭದಲ್ಲಿ ಸುಮಾರು 500-600 ಮಿಲಿಮೀಟರ್ ಮಳೆ ಬರ್ಸೋದಕ್ಕೂ ಕೂಡ ನಾವು ಮೋಡ ಬಿತ್ತನೆ ಕಾರ್ಯಕ್ರಮಗಳನ್ನ ಕೈಗೊಳ್ಬೇಕಾಗುತ್ತೆ. ಅಂತ ಸಂದರ್ಭದಲ್ಲಿ ಇದರ ಮಾಡಿದಂತ ಖರ್ಚಿಗೆ ಸೂಕ್ತ ಒಂದು ಫಲಿತಾಂಶ ಬರಬೇಕು. ಫಲಿತಾಂಶ ಅಂದ್ರೆ ಮಳೆಯ ರೂಪದಲ್ಲಿ ಅದು ಬರ್ತಕ್ಕಂಥ ಪರಿಸ್ಥಿತಿ ಕಡಿಮೆ ಇರುತ್ತೆ. ಹಾಗಾಗಿ ಹೆಚ್ಚು ನೀರಿನ ಅವಶ್ಯಕತೆ ಇರ್ತಕ್ಕಂಥ ಸಂದರ್ಭದಲ್ಲಿ ಮೋಡ ಬಿತ್ತನೆ ಕಾರ್ಯಕ್ರಮ ಅಷ್ಟು ಸೂಕ್ತ ಕಂಡು ಬರಲ್ಲ. ಆದ್ರೆ ಮಧ್ಯಮಾವಧಿಯ ಬೇಡಿಕೆ ಇರುತ್ತಲ್ಲ, 50 ಮಿಲಿಮೀಟರ್, 100 ಮಿಲಿಮೀಟರ್, ಅದು 150 ಮಿಲಿಮೀಟರ್ ಅಥವಾ 200 ಮಿಲಿಮೀಟರ್, ಅಷ್ಟು ಅವಧಿಯಲ್ಲಿ ಅದು ಮೋಡ ಇರಬೇಕು. ಅಷ್ಟ ಪ್ರಮಾಣದ ಅವಶ್ಯಕತೆ ಇದ್ದಂತ ಸಂದರ್ಭದಲ್ಲಿ ಈ ಮೋಡ ಬಿತ್ತನೆ ಕಾರ್ಯಕ್ರಮ ಹೆಚ್ಚು ಫಲಿತಾಂಶ ಆಗುತ್ತೆ. ಆದ್ರೆ ಇನ್ನೂ ಒಂದು ವೇಳೆ ನಮಗೆ ಹೆಚ್ಚು ಕಾರ್ಮೋಡ ಇದ್ದು ವಾತಾವರಣದಲ್ಲಿ ನೀರಿನ ಅಂಶ 70% ಜಾಸ್ತಿ ಇದ್ದು ಮತ್ತೆ ಭೂ ತಳಮಟ್ಟದಲ್ಲಿ ಉಷ್ಣತಾಂಶ ಹೆಚ್ಚು ಇದ್ದಾಗ ಅಂತ ಸಂದರ್ಭದಲ್ಲಿ ಮೋಡ ಬಿತ್ತನೆ ಕಾರ್ಯಕ್ರಮಗಳಿಗಿಂತ ಮುಂಚಿತವಾಗಿಯೇ ತನ್ನಷ್ಟಕ್ಕೆ ತಾನೇ ವಾತಾವರಣದಲ್ಲಿರ್ತಕ್ಕಂಥ ಮೋಡ ಕರಗಿ ಅಂದ್ರೆ ಇದ್ದಕ್ಕಿದ್ದಂಗೆ ಸೂಪರ್ ಕೂಲಿಂಗ್ ಎಫೆಕ್ಟ್ ಇಂದ ತಂಪಾಗಿ ತನ್ನಷ್ಟಕ್ಕೆ ತಾನೇ ಮೋಡ ಕರಗಿ ಮಳೆ ಬರ್ತಕ್ಕಂಥ ಪರಿಸ್ಥಿತಿ ಕೂಡ ಇರುತ್ತೆ. ಆದ್ರೆ ಇದು ಆಗದಕ್ಕಿಂತ ಮುಂಚೆ ನಾವು ಮೋಡ ಬಿತ್ತನೆ ಕಾರ್ಯಕ್ರಮವನ್ನು ಕೈಗೊಂಡಿದ್ದೇ ಆದರೆ ಒಂದು ದಿವಸ ಮುಂಚೆ ಬರ್ಬೋದು, ಅಥವಾ ಒಂದು 50 ಮಿಲಿಮೀಟರ್ ಮಳೆ ತನ್ನಷ್ಟಕ್ಕೆ ತಾನೇ ಬರ್ತಾ ಇದ್ದಂಥ ಸಂದರ್ಭದಲ್ಲಿ ನಮ್ಮ ಮೋಡ ಬಿತ್ತನೆ ಕಾರ್ಯಕ್ರಮದಿಂದ ಇನ್ನೊಂದು 20% ಮಳೆ ಜಾಸ್ತಿ ಬರುವಂಥ ಪರಿಸ್ಥಿತಿ ಇರುತ್ತೆ. ಹಾಗಾಗಿ ಮೋಡ ಬಿತ್ತನೆ ಕಾರ್ಯಕ್ರಮದಿಂದ 100%+ ಅನುಕೂಲ ಆಗುತ್ತೆ, ಅದು 100%+ ಮಳೆ ಬರುತ್ತೆ ಅಂತಕ್ಕಂಥದ್ದು ಪರಿಸ್ಥಿತಿ ಸ್ವಲ್ಪ ಕಷ್ಟ ಇರುತ್ತೆ, ಬರೋದಿಲ್ಲ ಅಷ್ಟೊಂದು. ಈಗ ಒಂದ್ಸರಿ ಮೋಡ ಬಿತ್ತನೆಗೂ ಇನ್ನೊಂದು ಮೋಡ ಬಿತ್ತನೆಗೂ ಎಷ್ಟು ಅಂತರ ಇದ್ರೆ ಒಳ್ಳೇದು ಅಂತ ಅಲ್ಲಿ ಇದೇನಂದ್ರೆ, ಇದು ನಾವು ಮೋಡ ಬಿತ್ತನೆ ಕೈಗೊಳ್ತಕ್ಕಂಥ ಸ್ಥಳದಲ್ಲಿ ಇರ್ತಕ್ಕಂಥ ಮೋಡದ ಪ್ರಮಾಣದ ಮೇಲೆ ಹೆಚ್ಚು ಅವಲಂಬಿತ ಆಗಿರುತ್ತೆ. ಒಂದು ವೇಳೆ ಇವತ್ತು ನಾವು ಮೋಡ ಬಿತ್ತನೆ ಕಾರ್ಯಕ್ರಮ ಕೈಗೊಳ್ತೀವಿ, ಇಲ್ಲಿ ಇದ್ದಂಥ ಮೋಡಗಳೆಲ್ಲವೂ ಕೂಡ ಮಳೆಯನ್ನ ಸುರಿಸಿ ಕರಗೋಗಿರುತ್ತೆ. ಆದ್ರೆ ಇನ್ನ ಮೋಡ ಪ್ರದೇಶದಲ್ಲಿ ಯಾವಾಗ ಮೋಡಗಳು ಉತ್ಪನ್ನ ಆಗುತ್ತೆ ಅಥವಾ ಬೇರೆ ಪ್ರದೇಶದ ಈ ಪ್ರದೇಶಕ್ಕೆ ಮೋಡ ಹರಿದು ಬರುತ್ತಾ, ಇದನ್ನು ನೋಡಿಕೊಂಡು ಹರಿದು ಬರುವ ಮೋಡದ ಪ್ರಮಾಣಕ್ಕೆ ಅನುಗುಣವಾಗಿ ನಾವು ಈ ಒಂದು ಮೋಡ ಬಿತ್ತನೆ ಕಾರ್ಯಕ್ರಮವನ್ನು ಕೈಗೊಳ್ಬೇಕಾಗುತ್ತೆ. ಅಂದ್ರೆ ಹಾಗಾಗಿ ಇದು ನಿಖರವಾಗಿ ಒಂದು ದಿನ ಆದ 3 ದಿನ ಅಂತ ಹೇಳಕ್ಕಾಗಲ್ಲ, 5 ದಿವಸ ಅಂತ ಹೇಳಕ್ಕಾಗಲ್ಲ. ಆದ್ರೆ ಹರಿದು ಬರುವ ಮೋಡದ ಪ್ರಮಾಣಕ್ಕೆ ಅನುಗುಣವಾಗಿ ನಾವು ಈ ಕಾರ್ಯಕ್ರಮವನ್ನು ಕೈಗೊಳ್ಬೇಕಾಗುತ್ತೆ. ಈಗ ಮೋಡ ಬಿತ್ತನೆಗೆ ನಾವು ರಾಸಾಯನಿಕಗಳನ್ನು ಬಳಸ್ಕೊಳ್ತೇವೆ, ಸಿಲ್ವರ್ ಹೈಡ್ರೇಟ್ ಅಂತ ಹೇಳಿದ್ರಿ, ಇದರಿಂದ ಬಿದ್ದಂತ ನೀರನ್ನು ನಾವು ಕುಡಿಯೋದಕ್ಕೆ ಬಳಸಬಹುದೇ? ಇದು ಅತಿ ಮುಖ್ಯವಾದಂತ ಪ್ರಶ್ನೆ. ಇನ್ನೊಂದು ಇದೇನಂದ್ರೆ, ನಾವು ಹೆಚ್ಚು ಸಂದರ್ಭಗಳಲ್ಲಿ ಕೃಷಿಗೆ ತೊಂದರೆಯಾದಂತ ಸಂದರ್ಭಗಳಲ್ಲಿ ಈ ಮೋಡ ಬಿತ್ತನೆ ಕಾರ್ಯಕ್ರಮವನ್ನು ಕೈಗೊಂಡಿರೋದು ವಾಡಿಕೆ. ಆದ್ರೆ ಪ್ರಪಂಚದಾದ್ಯಂತ ಕೆಲವು ಪ್ರಾಯೋಗಿಕ ಒಂದು ಆಗಿ ನಡೆದಿದ್ದಾವೆ. ಅಲ್ಲಿ ಈ ಸಿಲ್ವರ್ ಹೈಡ್ರೈಡ್ ಆಗ್ಬೋದು ಅಥವಾ ಸೋಡಿಯಂ ಕ್ಲೋರೈಡ್ ಆಗ್ಬೋದು, ಉಪ್ಪು, ಇವನ್ನ ಹೇಳೋದು ಎಲ್ಲವನ್ನು ಉಪಯೋಗಿಸಿ ಕೃತಕ ಮಳೆಯನ್ನು ತರಿಸಿ ಆ ಬಿದ್ದಂಥ ಮಳೆಯ ನೀರನ್ನು ಕೆಲವರು ಪ್ರಯೋಗ ಮಾಡಿದ್ದಾರೆ, ಅಂದರೆ ಟೆಸ್ಟ್ ಮಾಡಿದ್ದಾರೆ. ಆದರೆ ಟೆಸ್ಟ್ ಮಾಡಿದಾಗ ಈ ಯಾವುದೇ ಒಂದು ರಾಸಾಯನಿಕ ವಸ್ತು ಏನು ಉಳ್ಕೊಂಡಿರ್ತಲ್ಲ ಅದರ ಒಂದು ವ್ಯಾಲ್ಯೂ ಇರುತ್ತೆ, ಥ್ರೆಶೋಲ್ಡ್ ವ್ಯಾಲ್ಯೂ ಅಂತ ಇರುತ್ತೆ, ಅಂದರೆ ಟಾಲರಬಲ್ ಲಿಮಿಟ್ ಅಂತ ಇರ್ತದೆ. ಆ ಟಾಲರಬಲ್ ಮಿತಿ ಇರುತ್ತೆ, ಆ ಸಹಿಸಿಕೊಳ್ತಕ್ಕಂಥ ಮಿತಿಯ ಮೀರಿದ್ರೆ ಅದು ತೊಂದರೆ ಆಗುತ್ತೆ. ಆದರೆ ನಾವು ಒಂದೇ ಒಂದು ಸ್ಥಳದಲ್ಲಿ ಒಂದು 200 ಮಿಲಿಮೀಟರ್ ಮಳೆ ಅಥವಾ ಒಂದು 3 ಅಥವಾ 4 ಬಾರಿ ಸಿಲ್ವರ್ ಹೈಡ್ರೈಡ್ ಅಂತ ಕೃತಕ ರಾಸಾಯನಿಕ ವಸ್ತುಗಳನ್ನ ಉಪಯೋಗಿಸಿ ಮಳೆ ಬಂದ್ರೆ ಆ ಈ ಒಂದು ಯಾವುದಾದ ತೊಂದರೆ ಆಗೋದಿಲ್ಲ ಅಂತ ಒಂದು ನಮ್ಮ ಒಂದು ಮಾಹಿತಿ ಪ್ರಕಾರ ಸಂಶೋಧನಾ ಪತ್ರಿಕೆಗಳ ಮೂಲಕ ಆಗಿರ್ತಕ್ಕಂಥ ರಿಪೋರ್ಟ್ ಮಾಡಿರ್ತಕ್ಕಂಥ ಮಾಹಿತಿಗಳ ಮೂಲಕ ತಿಳಿದುಬಂದಿದೆ. ಹಾಗಾಗಿ 1, 2, 3 ಸಾರಿ ನಾವು ಕ್ಲೌಡ್ ಶೀಡಿಂಗ್ ಮಾಡಿದ್ರೆ ಕುಡಿಯ ನೀರಿಗೆ ಅಂಥದ್ದೇನು ತೊಂದರೆ ಕಂಡು ಬರೋದಿಲ್ಲ. ಈಗ ಪಟ್ಟಣ ಪ್ರದೇಶಗಳಲ್ಲಿ ಸ್ವಲ್ಪ ಹೆಚ್ಚು ಮಳೆ ಬೀಳುವಂಥ ಒಂದು ಸಂದರ್ಭಗಳನ್ನು ನಾವು ಕಾಣ್ತೇವೆ, ಅಂದ್ರೆ ಈ ವಾಯು ಮಾಲಿನ್ಯದಿಂದ ಏನಾದರೂ ಒಂದು ಮೋಡ ಬಿತ್ತನೆ ಆದಂಗೆ ಆಗುತ್ತೆ? ಇದು ಅತಿ ಮುಖ್ಯವಾದ, ನಾನು ಎಲ್ಲ ಹೋದ ಕಡೆಯಲ್ಲೆಲ್ಲ ನಮ್ಮ ರೈತರಿಗೆ ಮತ್ತು ಸಾರ್ವಜನಿಕರಿಗೆ ಬರ್ತಕ್ಕಂಥ ಪ್ರಶ್ನೆ ಇದೇನೆಂದ್ರೆ ವಾತಾವರಣದಲ್ಲಿ ಮೋಡ ಸಾಮಾನ್ಯವಾಗಿ ನಾವು ಕಂಡಿರ್ತಕ್ಕಂಥ ಇತ್ತೀಚಿನ ವರ್ಷಗಳಲ್ಲಿ ಹವಾಮಾನ ಬದಲಾವಣೆ ಆದಂತಹ ಪರಿಸ್ಥಿತಿ ವರ್ಷಗಳಲ್ಲಿ ವಾತಾವರಣದಲ್ಲಿ ಸಿಟಿಗಳಲ್ಲಿ ಅಂದ್ರೆ ಅರ್ಬನ್ ಏರಿಯಾಗಳಲ್ಲಿ ಹೆಚ್ಚು ವಾತಾವರಣ ಕಲುಷಿತವಾಗಿ ವಾತಾವರಣದಲ್ಲಿ ಮೋಡ ಕಟ್ಟುವಿಕೆಯ ಪ್ರಮಾಣ ಜಾಸ್ತಿ ಆಗ್ತಾ ಇದೆ. ಅದೇ ನೀವು ಹಳ್ಳಿಗಾಡುಗಳಿಗೆ ಹೋದಾಗ ಅಲ್ಲಿ ಮೋಡ ಕಟ್ಟುವಿಕೆಯ ಪ್ರಮಾಣ ಕಡಿಮೆ ಇದೆ, ಅಲ್ಲಿ ನೀರಿನ ವಾತಾವರಣದಲ್ಲಿ ನೀರಿನ ಅಂಶನೂ ಕಡಿಮೆ ಇರುತ್ತೆ, ಮೋಡ ಕಟ್ಟುವಿಕೆಯನ್ನು ಕೂಡ ಕಡಿಮೆ ಇರುತ್ತೆ. ಆದ್ರೆ ಈ ಅರ್ಬನ್ ಅಥವಾ ಸಿಟಿಗಳಲ್ಲಿ ಪಟ್ಟಣಗಳಲ್ಲಿ ಏನಾಗುತ್ತೆ, ಈ ವಾತಾವರಣದಲ್ಲಿ ಮೋಡ ಕಟ್ಟುತ್ತೆ, ಆದ್ರೆ ಮಳೆ ಸುರಿಸಲ್ಲ. ಈ ಮಳೆ ಸುರಿಸೋದಕ್ಕೆ ನಾವು ಈ ಒಂದು ಕೃತಕ ಕಣಗಳನ್ನ ನಾವೇನು ಸೃಷ್ಟಿ ಮಾಡ್ತೀವಿ, ಕೃತಕವಾಗಿ ಸೃಷ್ಟಿ ಮಾಡ್ತೀವೋ ಆ ಕೃತಕವಾಗಿ ಸೃಷ್ಟಿ ಮಾಡುವಂತ ಕಣಗಳು ಈ ಪಟ್ಟಣಗಳಲ್ಲಿ ಈ ವೆಹಿಕಲ್ಗಳಿಂದ ಅಥವಾ ಇಂಡಸ್ಟ್ರಿಗಳಿಂದ ಅಥವಾ ಇತರೆ ತ್ಯಾಜ್ಯಗಳಿಂದ ವಾತಾವರಣಕ್ಕೆ ಹೋಗಿ ಈ ತ್ಯಾಜ್ಯ ವಸ್ತುಗಳು ಸಣ್ಣ ಸಣ್ಣ ನಾವು ಡಸ್ಟ್ ಪಾರ್ಟಿಕಲ್ಸ್ ಅಂತ ಕರಿತೀವಿ, ಧೂಳು ಕಣಗಳು, ಇವೆಲ್ಲ ಹೋಗಿ ವಾತಾವರಣದಲ್ಲಿ ಶೇಖರಣೆ ಆಗುತ್ತೆ. ಈ ಶೇಖರಣೆ ಆದಂತ ಸಂದರ್ಭದಲ್ಲಿ ಅಲ್ಲಿ ನೀರಿನ ಆವಿ ಇದ್ದಂತ ಸಂದರ್ಭದಲ್ಲಿ ಈ ನೀರಿನ ಆವಿ ಬೇಗ ಈ ಒಂದು ಡಸ್ಟ್ ಪಾರ್ಟಿಕಲ್ಸ್ ಮೇಲೆ ಕಂಡೆನ್ಸ್ ಆಗಿ ಇಲ್ಲಿ ಹೆಚ್ಚು ನೀರು ಮಳೆ ಸುರಿತಕ್ಕಂತ ಒಂದು ಪ್ರಕ್ರಿಯೆ ಆಗುತ್ತೆ. ಇದನ್ನ ನಾವು ಹೆಚ್ಚು ರೈತರು ಈ ಒಂದು ಪ್ರಶ್ನೆಗಳನ್ನ ಕೇಳ್ತಾ ಇರ್ತಾರೆ, ಸಾಮಾನ್ಯವಾಗಿ ಪಟ್ಟಣಗಳಲ್ಲಿ ಮಳೆ ಆಗುತ್ತೆ, ಹಳ್ಳಿಗಳಲ್ಲಿ ಮಳೆ ಆಗೋದಿಲ್ಲ, ಇದಕ್ಕೆ ಕಾರಣಗಳಂದ್ರೆ ಈ ರೀತಿಯ ವಾಯುಮಾಲಿನ್ಯದಿಂದ ಮೋಡ ಬಿತ್ತನ ಕಣಗಳನ್ನ ನಾವು ಅಲ್ಲಿಗೆ ನಾವು ವಾತಾವರಣಕ್ಕೆ ಸೃಷ್ಟಿಸಿದಂಗೆ ಆಗುತ್ತೆ. ಹಾಗಾಗಿ ವಾತಾವರಣದಲ್ಲಿ ಇರ್ತಕ್ಕಂಥ ಮೋಡ ಪಟ್ಟಣಗಳಲ್ಲಿ ಬೇಗ ಕರಗಿ ಮಳೆ ಬರ್ತಕ್ಕಂಥ ಒಂದು ಕ್ರಿಯೆ ಜಾಸ್ತಿ ಆಗ್ತಾ ಇದೆ. ಈಗ ಹಿಂದೆ ನಮ್ಮ ರಾಜ್ಯದಲ್ಲಿ ಏನಾದರೂ ಈ ಮೋಡ ಬಿತ್ತನೆ ಕಾರ್ಯಕ್ರಮಗಳು ನಡೆದಿದ್ದಾವೆ, ಅವು ಎಷ್ಟರ ಮಟ್ಟಿಗೆ ಯಶಸ್ವಿಯಾಗಿದ್ದಾವೆ ಅಂತ? ಇದು ಹಿಂದೆ ನಾವು 2002-03 ಮತ್ತು ಅಲ್ಲಿ ಈ ಮೋಡ ಬಿತ್ತನೆ ಕಾರ್ಯಕ್ರಮಗಳನ್ನ ನೈಸರ್ಗಿಕವಾಗಿ ಅಂದ್ರೆ ನ್ಯಾಚುರಲ್ ಆಗಿ ಆಗುವಾಗ ಕೂಡ ನಾವು ಮಾಡಬಹುದು. ಅಂದ್ರೆ ನಾವು ವಾತಾವರಣನ ಸತತವಾಗಿ ನಾವು ವಾತಾವರಣವನ್ನ ಡಿಸ್ಟರ್ಬ್ ಮಾಡ್ತಾ ಇದೀವಿ, ಅದಕ್ಕೆ ಮಲಿನ ಮಾಡ್ತಾ ಇದೀವಿ. ಈ ಮಲಿನದ ಪ್ರಮಾಣ ಕಡಿತ ಆಗಿ ಕಡಿಮೆ ಆಗಿ ಹೋದಂಗೆ ನಾವು 1950 ಮಲ್ಲಿಗೆ ವಿರಜಾಜಿ ತಂದಿರುವೆ ನಮ್ಮ ಆ ತಾರಪ್ಪ.